ಮುರುಗೇಶ್ ನಿರಾಣಿ. ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆಗೆ ಆದ್ಯತೆ, ಬರುವ ದಿನಗಳಲ್ಲಿ ವಿದ್ಯುತ್ ದರ ತಗ್ಗುವ ನಿರೀಕ್ಷೆ, ಕೇಂದ್ರ ಸಚಿವ ಭಗವಂತ ಖೂಬ. ಮತ್ತು ಆಜಾದಿಕ ಅಮೃತ ಮಹೋತ್ಸವ, ಪ್ರಾದೇಶಿಕ ಜನಸಂಪರ್ಕ ಕಾರ್ಯಾಲಯದಿಂದ ವಿಶೇಷ ಛಾಯಾಚಿತ್ರ ಪ್ರದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಅಗತ್ಯ ವಸ್ತುಗಳ ಖರೀದಿಗಾಗಿ ತರಕಾರಿ ಅಂಗಡಿಗಳು, ದಿನಸಿ ಅಂಗಡಿಗಳು, ಮಾಲ್ಗಳು, ಸೂಪರ್ ಮಾರ್ಕೆಟ್ಗಳು ಇಡೀ ದಿನ ತೆಗೆದಿರುತ್ತವೆ. ಜನ ಗುಂಪು ಗುಂಪಾಗಿ ಅಂಗಡಿಗಳಲ್ಲಿ ಸೇರಿಕೊಂಡು ಆತಂಕದಲ್ಲಿ ಆತುರದಲ್ಲಿ ಖರೀದಿಸ್ತಾ ಇರೋದು ಕಂಡುಬಂದಿದೆ. ದಯವಿಟ್ಟು 1 ಮೀಟರ್ಗಿಂತ ಹೆಚ್ಚಿನ ಅಂತರವನ್ನ ಕಾಪಾಡಿಕೊಳ್ಳಿ. ಕೊರೋನಾ ಸೋಂಕು ಹರಡುವ ಅಪಾಯದಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ. 1 ಮೀಟರ್ನ ಅಂತರ ಆರೋಗ್ಯದೆಡೆಗೆ, ಜೀವನದೆಡೆಗೆ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನ ಬೆಳೆಗಳಲ್ಲಿ ವೈಜ್ಞಾನಿಕ ಸಸ್ಯ ಸಂರಕ್ಷಣೆ ಕುರಿತು ಡಾಕ್ಟರ್ ಪಿಆರ್ ಬದರಿ ಪ್ರಸಾದ್ ಅವರಿಂದ ಮಾಹಿತಿಯನ್ನ ಕೇಳುವಿರಿ. ಅನಂತರ ಹವಾಮಾನ ವರದಿಯನ್ನು ಸಹ ಕೇಳುವಿರಿ. ಹಾಗಾದರೆ ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ನೀವು ಈ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ಹಾಗಾದರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೇ ಬಿಡೋಣ. ಮುಂಗಾರು ಹಂಗಾಮಿನ ಬೆಳೆಗಳಲ್ಲಿ ವೈಜ್ಞಾನಿಕ ಸಸ್ಯ ಸಂರಕ್ಷಣೆ ಕುರಿತು ಡಾಕ್ಟರ್ ಪಿಆರ್ ಬದರಿ ಪ್ರಸಾದ್ ಅವರಿಂದ ಮಾಹಿತಿಯೊಂದಿಗೆ. ರೈತ ಬಾಂಧವರೇ, ಇವತ್ತು ನಾವು ಈಗಾಗಲೇ ಮುಂಗಾರಿನ ಒಂದು ಪ್ರಾರಂಭ, ಪೂರ್ವ ಮುಂಗಾರನ್ನು ಮುಗಿಸಿ ಮುಂಗಾರಿನ ಒಂದು ಹಂತದಲ್ಲಿ, ಮುಂಗಾರಿ ಬೆಳೆಗಳ ಒಂದು ಹವಾಮಾನ ವರ್ತಮಾನದಲ್ಲಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ನಮಗೆ ಪೂರ್ವ ಮುಂಗಾರಿ ಬೆಳೆಗಳಾದಂತಹ ಹೆಸರು ಮತ್ತೆ ಎಳ್ಳು ಇವುಗಳನ್ನೆಲ್ಲ ಈಗಾಗಲೇ ಕಟಾವಾಗಿ ಒಕ್ಕಣೆ ಕಾರ್ಯ ನಡೀತಾ ಇದೆ. ಈಗ ನಮಗೆ ಪ್ರಮುಖವಾಗಿ ನಮ್ಮ ಕ್ಷೇತ್ರಗಳಲ್ಲಿ ಇವತ್ತು ಹೆಚ್ಚಿನದಾಗಿ ಒಂದು ಮೆಕ್ಕೆಜೋಳದ ಬೆಳೆ, ಸೂರ್ಯಕಾಂತಿಯನ್ನು ಕಾಣ್ತಾ ಇದ್ದೇವೆ, ಶೇಂಗಾವನ್ನು ಕಾಣ್ತಾ ಇದ್ದೇವೆ, ಸಜ್ಜೆಯನ್ನು ನಾವು ನೋಡ್ತಾ ಇದ್ದೇವೆ. ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಮುಂಗಾರಿ ಬೆಳೆಗಳಲ್ಲಿ ಬರ್ತಕ್ಕಂತಹ ಪ್ರಮುಖ ಕೀಟಗಳು ಅಥವಾ ರೋಗಗಳ ಬಗ್ಗೆ, ಅವುಗಳನ್ನ ನಿರ್ವಹಣೆ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಇವತ್ತು ಮಾಹಿತಿಯನ್ನ ಪಡ್ಕೋಣ. ಅದಕ್ಕಿಂತ ಮುಂಚೆ ಪೂರ್ವದಲ್ಲಿ ನಾನು ತಮಗೆಲ್ಲ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಹಲವಾರು ರೈತ ಬಾಂಧವರು ಒಕ್ಕಣೆಯನ್ನ ಮಾಡ್ತಾ ಇರತಕ್ಕಂಥದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಒಂದು ಒಕ್ಕಣೆಯನ್ನ ಸಾಕಷ್ಟು ರೈತರು ತಮಗೆ ಇರ್ತಕ್ಕಂತಹ ಸ್ಥಳಾಭಾವದ ಕೊರತೆ ಇರ್ಬೋದು ಅಥವಾ ಸೌಲಭ್ಯಗಳ ಕೊರತೆಯಿಂದ ಇರ್ಬೋದು, ಈಗಾಗಲೇ ಹೈವೇಗಳ ಮೇಲೆ, ರಾಷ್ಟ್ರೀಯ ಹೆದ್ದಾರಿಗಳ ಒಂದು ಡಾಂಬರು ರಸ್ತೆಗಳ ಮೇಲೆ ಒಕ್ಕಣೆಯನ್ನ ಮಾಡೋದನ್ನ ನಾನು ಗಮನಿಸ್ತಾ ಇದ್ದೀನಿ. ರೈತ ಬಾಂಧವರೇ, ದಯವಿಟ್ಟು ಇದನ್ನ ಆದಷ್ಟು, ಈಗಾಗಲೇ ಅದು ಕಾನೂನು ಬಾಹಿರ ಅಂತ ಹೇಳಿ ತಮಗೆಲ್ಲರಿಗೂ ಮಾಹಿತಿ ಇದ್ದೇ ಇರುತ್ತೆ, ಈ ಒಂದು ಸಂದರ್ಭದಲ್ಲಿ ಅದರಿಂದ ಆಗ್ತಕ್ಕಂತಹ ಕೆಲವು ಅವಘಡಗಳ ಬಗ್ಗೆ ನಾನು ನಿಮ್ ಗಮನವನ್ನು ಸೆಳೆಯಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಆ ಒಂದು ಒಕ್ಕಣೆಯನ್ನ ಮಾಡ್ತಾ ಇರ್ಬೇಕಾದ್ರೆ, ನೀವು ಒಕ್ಕಣೆಯ ಕಾರ್ಯದಲ್ಲಿ ಮೈ ಮರ್ತಿರ್ಬೇಕಾದ್ರೆ ವೇಗವಾಗಿ ಚಲಿಸ್ತಕ್ಕಂತಹ ವಾಹನಗಳು ಬಂದು ಅಪಘಾತವಾಗ್ತಕ್ಕಂತಹ ಸಂದರ್ಭಗಳಿವೆ. ಈಗಾಗಲೇ ಸಾಕಷ್ಟು ಜನ ರೈತ ಬಾಂಧವರು ಅಪಘಾತಗಳಲ್ಲಿ ಗಾಯಗೊಂಡಿರೋದನ್ನ, ತಮ್ಮ ಜೀವವನ್ನೇ ಒಪ್ಪಿಸಿರೋದನ್ನ ನಾವು ಸಾಕಷ್ಟು ಬಾರಿ ನಾವು ಗಮನಿಸಿದ್ದೇವೆ. ಎರಡನೇದಾಗಿ ಅಂತಹ ಒಂದು ವೇಗದಲ್ಲಿ ಬರ್ತಾ ಇರತಕ್ಕಂತಹ ವಾಹನಗಳನ್ನ ನಿಯಂತ್ರಣ ಮಾಡ್ಲಿಕ್ಕಾಗ್ಲಿ, ಅಂತಹ ಒಂದು ಒಣಹಾಕಿರತಕ್ಕಂತಹ ಧಾನ್ಯಗಳ ಮೇಲೆ ಅವುಗಳು ಚಲಿಸಿದಾಗ ಅವುಗಳು ನಿಯಂತ್ರಣಗೊಳ್ಳಕ್ಕೆ ಕಷ್ಟ ಆಗಿ ಚಾಲಕರ ಕೈ ಮೀರಿ ಅಪಘಾತಗಳಾಗಿದ್ದನ್ನ ನಾವು ನೋಡ್ತಾ ಇದ್ದೇವೆ. ಮೂರನೇದಾಗಿ ಆ ಒಂದು ಧೂಳು, ಆ ಒಂದು ಒಕ್ಕಣೆಯಿಂದ ಬರ್ತಕ್ಕಂತಹ ಧೂಳು ಮತ್ತೆ ಇತರ ತ್ಯಾಜ್ಯಗಳು ಆ ಒಂದು ಚಾಲಕರ ಕಣ್ಣಿಗೆ, ಅಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂತಹ ಇತರ ಸಾಮಾನ್ಯರಿಗೆ ಅದು ಕಣ್ಣಿಗೆ ಬಿದ್ದು ಹಾನಿ ಆಗ್ತಕ್ಕಂಥದನ್ನ ನಾವು ಗಮನಿಸಿದ್ದೇವೆ. ಮತ್ತೆ ಆ ವಾಹನ ಆ ಒಂದು ಧಾನ್ಯಗಳ ಮೇಲೆ ಚಲಿಸ್ತಾ ಇರ್ಬೇಕಾದ್ರೆ ಆ ವಾಹನಗಳಿಂದ ಸೋರ್ತಾ ಇರತಕ್ಕಂತಹ ಎಣ್ಣೆ ಮತ್ತೆ ಇತರ ಏನು ಬಳಕೆ ಮಾಡಿರ್ತಾರೆ ಅದು ಆ ಒಂದು ಧಾನ್ಯಗಳನ್ನ ಕ್ರಶ್ಮಲಗೊಳಿಸ್ತಾ ಇರತಕ್ಕಂಥದನ್ನ ನಾವು ಕಾಣ್ತೇವೆ. ಅಲ್ಲದೆ ಆ ಒಂದು ವಾಹನಗಳಿಂದ ಬೀಳ್ತಾ ಇರತಕ್ಕಂತಹ ಬಿಳಿ ಭಾಗಗಳು, ಕಬ್ಬಿಣದ ಅಂಶಗಳಿರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಅವುಗಳು ಸಹ ಧಾನ್ಯದ ಒಂದು ಗುಣಮಟ್ಟವನ್ನ ಕಡಿಮೆ ಮಾಡ್ತಾ ಇರೋದನ್ನ ನಾವು ಕಾಣ್ತಾ ಇರ್ತೀವಿ. ಹೀಗೆ ಹತ್ತು ಹಲವಾರು ನಷ್ಟಗಳಿಗೆ ಕಾರಣ ಆಗ್ತಾ ಇರತಕ್ಕಂತಹ ರಸ್ತೆಯ ಮೇಲಿನ ಒಕ್ಕಣೆಯನ್ನ ತಾವು ದಯವಿಟ್ಟು ಆದಷ್ಟು ಅವಾಯ್ಡ್ ಮಾಡಿ. ಈಗಾಗಲೇ ನಮ್ಮ ಸರ್ಕಾರದಲ್ಲಿ ಹಲವಾರು ಯೋಜನೆಗಳಲ್ಲಿ ಸಾಮೂಹಿಕ ಒಕ್ಕಣೆ ಕಣೆ ಹಾಗೂ ವೈಯಕ್ತಿಕ ಒಕ್ಕಣೆ ಕಣಕ್ಕೆ ಕೃಷಿ ಇಲಾಖೆಯಲ್ಲಿರ್ಬೋದು ಅಥವಾ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಇರ್ಬೋದು ಅಥವಾ ಮಾರುಕಟ್ಟೆ ಅಭಿವೃದ್ಧಿ ಇಲಾಖೆಯಲ್ಲಿ ಇರ್ಬೋದು, ಹೀಗೆ ಹಲವಾರು ಇಲಾಖೆಗಳಲ್ಲಿ ಸಹಾಯಧನ ತಮಗೆ ಸಿಗ್ತಾ ಇದೆ. ಅಂತಹ ಒಂದು ಸಹಾಯಧನದ ಸಹಾಯದಿಂದ ಒಕ್ಕಣೆ ಕಣಗಳನ್ನ ನಿರ್ಮಾಣ ಮಾಡಿಕೊಂಡ್ರೆ ಅದು ಶಾಶ್ವತವಾಗಿ ಉಳಿಯುತ್ತೆ. ಮತ್ತೆ ಆ ಒಂದು ಒಕ್ಕಣೆ ಕಣಗಳಲ್ಲಿ ಮಾಡಿದಂತಹ ಒಕ್ಕಣೆ ಧಾನ್ಯಗಳ ಗುಣಮಟ್ಟ ಸಹ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ತಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎರಡನೇದಾಗಿ ತಾವು ಆ ಒಂದು ಒಕ್ಕಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ನಾವು ರಸ್ತೆ ಬದಿಗಳಲ್ಲಿ ಏಕವಾಗಿ ನೋಡ್ತಾ ಇರ್ತೀವಿ ಆ ಒಂದು ಕೃಷಿ ತ್ಯಾಜ್ಯಗಳು. ಅಂದ್ರೆ ಈಗ ಸದ್ಯ ಒಕ್ಕಣೆ ಮಾಡಿದ್ಮೇಲೆ ಅವು ಬಿರ್ಬೋದು, ಜೋಳ ಅಥವಾ ಸೂರ್ಯಕಾಂತಿಯನ್ನ ಮಾಡಿದ್ಮೇಲೆ ಆ ಒಂದು ತೆನೆಯ ಭಾಗಗಳಿರ್ಬೋದು, ಇವುಗಳನ್ನ ನಾವು ರಸ್ತೆ ಬದಿಯಲ್ಲೇ ಹಲವಾರು ರೈತರು ಸುರಿದು ಹೋಗಿರೋದನ್ನ ನಾವು ಕಾಣ್ತೇವೆ. ಆದ್ರೆ ಈ ಒಂದು ಪದಾರ್ಥಗಳಲ್ಲಿ ನಾವು ಆ ಒಂದು ಬೆಳೆಯನ್ನ ಬೆಳೆಯಲಿಕ್ಕೆ ಬಳಸಿರ್ತಕ್ಕಂತಹ ಹಲವಾರು ಪೋಷಕಾಂಶಗಳು ಹೆಚ್ಚಿನ ಅಂಶ ಈ ಒಂದು ತ್ಯಾಜ್ಯ ವಸ್ತುಗಳಲ್ಲಿ ಇರುತ್ತೆ. ಹಾಗಾಗಿ ಅಂತಹ ವಸ್ತುಗಳನ್ನ ನಾವು ರಸ್ತೆ ಬದಿಯಲ್ಲಿ ಬಿಸಾಡೋದ್ರಿಂದ ಆ ಒಂದು ಪೋಷಕಾಂಶಗಳನ್ನ ನಾವು ಕಳ್ಕೊಂತೀವಿ ಅಥವಾ ಅದಕ್ಕಾಗಿ ಮಾಡಿರ್ತಕ್ಕಂಥ ಖರ್ಚನ್ನ ನಾವು ಕಳ್ಕೊಂತೀವಿ. ದಯವಿಟ್ಟು ಆ ಒಂದು ತ್ಯಾಜ್ಯಗಳನ್ನ ತಗೊಂಡೋಗಿ ನಮ್ಮಲ್ಲಿ ಒಂದು ಕಾಂಪೋಸ್ಟ್ ಕಲ್ಚರ್ ಅಂತೇಳಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಗುತ್ತೆ, ಆ ಒಂದು ಕಾಂಪೋಸ್ಟ್ ಕಲ್ಚರ್ ಅನ್ನ ಅದ್ರ ಮೇಲೆ ಸಿಂಪಡಣೆ ಮಾಡಿದ್ರೆ ಬಹಳ ಬೇಗ ಅದು ಕರಗಿ ಗೊಬ್ಬರವನ್ನಾಗಿ ಮಾಡುತ್ತೆ. ಆ ಗೊಬ್ಬರವನ್ನ ಮತ್ತೆ ನಮ್ಮ ಹೊಲಕ್ಕೆ ನಾವು ಮರುಬಳಕೆ ಮಾಡ್ಕೊಳ್ಬಹುದು ಅಥವಾ ಸೀದಾ ನೇರವಾಗಿ ನಾವು ಹೊಲದಲ್ಲಿ ಅದನ್ನ ಬೆಳೆಗಳ ಅಂದ್ರೆ ಈಗಾಗಲೇ ತೋಟಗಾರಿಕೆ ಬೆಳೆಗಳಾಗಲಿ ಅಥವಾ ಇತರ ಸಾಲು ಬೆಳೆಗಳಲ್ಲಿದ್ರೆ ಸಾಲು ಬೆಳೆಗಳ ಮಧ್ಯೆ ಹರಡೋದ್ರಿಂದ ಆ ಒಂದು ಬೆಳೆಯ ಮುಚ್ಚಿಗೆಯಾಗಿ ಅಂದ್ರೆ ನಾವು ಮಲ್ಚಿಂಗ್ ಅಂತ ಹೇಳ್ತೀವಿ, ನೀರು ಆವಿಯಾಗದಂತೆ ಹೋಗುವಂತ ತಡೆಯುವಂತ ಒಂದು ಶಕ್ತಿಯ ನಾವು ಹೊಂದಿರೋದ್ರಿಂದ ಬೆಳೆಗಳಿಗೆ ಮುಚ್ಚಿಗೆಯಾಗಿ ಅವುಗಳನ್ನ ಬಳಕೆ ಮಾಡ್ಕೊಳ್ಬಹುದು. ಹಾಗೂ ಕಾಲಾಂತರದಲ್ಲಿ ಅವು ಅಲ್ಲಿಯೇ ಕೊಳೆತು ನಮಗೆ ಅದು ಉತ್ತಮವಾದಂತಹ ಗೊಬ್ಬರವಾಗಿ ಅವು ನಿರ್ಮಾಣ ಆಗುತ್ತೆ. ಹಾಗಾಗಿ ಅವುಗಳ ಸದ್ಬಳಕೆ ನಮಗೆ ಬಹಳ ಶ್ರೇಷ್ಠವಾಗುತ್ತೆ, ಬೆಳೆಗಳಿಗೆ ಬಹಳ ಪೂರಕವಾಗುತ್ತೆ, ಮಣ್ಣಿಗೆ ಬಹಳ ಫಲವತ್ತನ್ನ ನೀಡುತ್ತೆ. ದಯವಿಟ್ಟು ಈ ಅಂಶಗಳ ಬಗ್ಗೆ ಈ ಒಂದು ಪೂರ್ವ ಮುಂಗಾರಿನ ಕಟಾವಿನ ಒಕ್ಕಣೆಯಲ್ಲಿ ರೈತ ಬಾಂಧವರು ಗಮನಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಇನ್ನು ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಬೆಳೆಗಳಿಗೆ ಬಂದ್ರೆ ಬಹಳ ಪ್ರಮುಖವಾಗಿ ನಮಗೆ ಇವತ್ತು ಪ್ರಮುಖವಾಗಿ ಕಾಣ್ತಾ ಇರತಕ್ಕಂಥದ್ದು ಈ ಒಂದು ಭಾಗದಲ್ಲಿ ಮೆಕ್ಕೆಜೋಳ. ಈ ಮೆಕ್ಕೆಜೋಳಕ್ಕೆ ಕಳೆದ 3 ವರ್ಷಗಳಿಂದ ಸತತವಾಗಿ ಸುಳಿ ಹುಳದ ಒಂದು ಬಾಧೆಯನ್ನು ನಾವು ನಿರಂತರವಾಗಿ ಗಮನಿಸ್ತಾ ಇದ್ದೇವೆ. ಇಂತಹ ಹುಳದ ಬಾಧೆ ಬಂದಾಗ ರೈತ ಬಾಂಧವರೇ, ಈಗಾಗಲೇ ನಮ್ಮ ಕೃಷಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹಲವಾರು ರಾಸಾಯನಿಕಗಳು ಲಭ್ಯ ಇರುತ್ತೆ. ಆ ಒಂದು ರಾಸಾಯನಿಕಗಳನ್ನ ಸಿಂಪಡಣೆ ಮಾಡಬೇಕಾದ್ರೆ ತಾವು ದಯವಿಟ್ಟು ಗಮನಿಸಬೇಕಾದಂತಹ ಅಂಶ ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಕೈ ಚಾಲಿತ ಪಂಪ್ಗಳನ್ನೇ ಉಪಯೋಗಿಸಬೇಕು. ಯಾವುದೇ ಕಾರಣಕ್ಕೂ ಪವರ್ ಸ್ಪ್ರೇಯರ್ ಅನ್ನಾಗಲಿ ಬ್ಯಾಟರಿ ಸ್ಪ್ರೇಯರ್ ಅನ್ನಾಗಲಿ ಬಳಕೆ ಮಾಡಬೇಡಿ. ಇದರಿಂದಾಗಿ ನೇರವಾಗಿ ಆ ಒಂದು ರಾಸಾಯನಿಕ ಹುಳದ ಮೇಲೆ, ಅಂದ್ರೆ ನಾವು ಯಾವುದೇ ಒಂದು ರಾಸಾಯನಿಕವನ್ನು ಸಿಂಪಡಣೆ ಮಾಡಿದ್ರೆ ಸುಳಿ ಹುಳಕ್ಕೆ ನೇರವಾಗಿ ಸುಳಿಯ ಒಳಗೆ ಹೋಗ್ಬೇಕಾಗತ್ತೆ. ಆದ್ರೆ ಸುಳಿಯ ಒಳಗೆ ಹೋಗದೆ ನಾವು ಪವರ್ ಸ್ಪ್ರೇಯರ್ ಅದನ್ನ ಉಪಯೋಗ ಮಾಡಿದಾಗ ಹೆಚ್ಚಿನ ಪ್ರಮಾಣ ಗಾಳಿಯಲ್ಲಿ ವ್ಯರ್ಥವಾಗೋದನ್ನ ನಾವು ಕಾಣ್ತೀವಿ. ಹಾಗಾದಾಗ ಯಾವುದೇ ಒಂದು ಹುಳ ಅಥವಾ ಕೀಟದ ನಿಯಂತ್ರಣ ಕಷ್ಟವಾಗುತ್ತೆ. ಅದರಿಂದ ಸಾಧ್ಯವಾದಷ್ಟು ಕೈ ಪಂಪ್ಗಳನ್ನ ಉಪಯೋಗಿಸಿ ನೇರವಾಗಿ ಸುಳಿಗೆ ಬೀಳುವಂತೆ ನಾವು ಸಿಂಪಡಣೆಯನ್ನ ಮಾಡಿದಾಗ ಹೆಚ್ಚಿನ ಒಂದು ಇಳುವರಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನ ಶೇಂಗಾ ಬೆಳೆಗೆ ಬಂದ್ರೆ ಎರಡನೇದಾಗಿ ಬಹಳ ಪ್ರಮುಖವಾಗಿ ನಮ್ಮಲ್ಲಿ ಕಾಣ್ತಾ ಇರತಕ್ಕಂಥದ್ದು ಶೇಂಗಾ. ಈಗಾಗಲೇ ಸುಮಾರು 40-45 ದಿವಸಗಳ ಒಂದು ಹಂತ ಒಂದು ಬೆಳೆಯನ್ನ ನಾವು ಕ್ಷೇತ್ರಗಳಲ್ಲಿ ಕಾಣ್ತಾ ಇದ್ದೇವೆ. ಈ ಒಂದು ಹಂತದಲ್ಲಿ ಶೇಂಗಾ ಬೆಳೆಗೆ ಜಿಪ್ಸಮ್ನ ಬಳಕೆ ಬಹಳ ಅಗತ್ಯ. ಈ ಒಂದು ಜಿಪ್ಸಮ್ ಅನ್ನ ನಾವು ಬಳಕೆ ಮಾಡೋದ್ರಿಂದ ಮಣ್ಣು ಬಹಳ ಮೃದುವಾಗಿ ಆ ಒಂದು ಕೊಂಡಿಗಳು ಅಂತ ಹೇಳ್ತೀವಿ ನಾವು ಶೇಂಗಾದಲ್ಲಿ ಕೊಂಡಿ ಅಥವಾ ಹೂಗಳ ಕೊಂಡಿಗಳು ನೆಲದ ಹೊರಗೆ ಹೋಗಿ ಕಾಯಿಗಳು ನಿರ್ಮಾಣ ಆಗ್ಲಿಕ್ಕೆ ಸಹಕಾರಿ ಆಗುತ್ತೆ. ಮಣ್ಣು ಬಹಳ ಗಟ್ಟಿ ಇತ್ತಂತ ಹೇಳಿದ್ರೆ ಕೊಂಡಿಗಳು ಬಹಳ ಒಳಗಡೆ ಹೋಗೋದಿಲ್ಲ, ಮೇಲಿನ ಒಂದು ಪ್ರಮಾಣದಲ್ಲಿ ಅಲ್ಲೇ ಕೂತ್ಕೊಳ್ಳುತ್ತೆ. ಕಾಯಿಗಳ ಗಾತ್ರ ದೊಡ್ಡದಾಗೋದಿಲ್ಲ, ಕಾಳುಗಳ ಗಾತ್ರನು ಸಣ್ಣದಾಗುತ್ತೆ. ಇದನ್ನ ಅವಾಯ್ಡ್ ಮಾಡ್ಕೊಳ್ಳಿಕ್ಕೆ ನಾವು ಜಿಪ್ಸಮ್ನ ಒಂದು ಎಕರೆಗೆ 200 kg ಜಿಪ್ಸಮ್ನ ಬಳಕೆ ಮಾಡಿದ್ರೆ ಮಣ್ಣು ಮೃದುವಾಗುತ್ತೆ, ಆ ಒಂದು ಕಾಳುಗಳಲ್ಲಿ ಎಣ್ಣೆ ಅಂಶ ವೃದ್ಧಿ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಈ ಒಂದು ಈ ಎಚ್ಚರಿಕೆಯನ್ನ ರೈತ ಬಾಂಧವರು ಗಮನಿಸಿ ಕಡ್ಡಾಯವಾಗಿ ಹೂ ಬಿಡುವ ಹಂತದಲ್ಲಿ ಜಿಪ್ಸಮ್ನ ಬಳಕೆ ಮಾಡಿ. ಮತ್ತು ಈ ಒಂದು ಹಂತದಲ್ಲಿ ಸಾಧಾರಣವಾಗಿ ನಮಗೆ ಕಂಡು ಬರ್ತಕ್ಕಂತಹ ಒಂದು ಕೀಟಬಾಧೆ ಅಂತ ಹೇಳಿದ್ರೆ ಆ ಒಂದು ಸುರುಳಿ ಪೂಚಿ. ಶೇಂಗಾದಲ್ಲಿ ಬಹಳ ಸುರುಳಿ ಪೂಚೆ ಒಂದು ಕಾಣಿಸ್ತಾ ಇರುತ್ತೆ, ಲಕ್ಷಣ ಕಾಣಿಸ್ತಾ ಇರುತ್ತೆ. ಎಲ್ಲೆಲ್ಲಿ ಸುರುಳಿ ಪೂಚಿ ಕೀಟದ ಒಂದು ಬಾಧೆ ಕಾಣಿಸುತ್ತೆ ಅಲ್ಲಿ ಮಾನೋಕ್ರೋಟೋಫಾಸ್ 1 ml/L ನೀರಿಗೆ ಅಥವಾ ಸ್ಪೈನೋಸೈಡ್ ಅಂತ ಹೇಳತಕ್ಕಂತಹ ಕೀಟನಾಶಕವನ್ನ 0.3 ml/L ನೀರಿಗೆ ಅಥವಾ ಇಮಾಮೆಕ್ಟಿನ್ ಬೆಂಜೋಯೇಟ್ ಅಂತಕ್ಕಂತಹ ಕೀಟನಾಶಕವನ್ನ 0.2 ml/L ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡಿದಾಗ ಈ ಒಂದು ಕೀಟದ ಹಾವಳಿಯನ್ನ ತಡಿಲಿಕ್ಕೆ ಸಹಾಯ ಆಗುತ್ತೆ. ಇಲ್ಲಿ ಬಹಳ ಹೆಚ್ಚಿನ ಒಂದು ಬಾಧೆ ಕಾಣಿಸ್ತು ಅಂತ ಹೇಳಿದ್ರೆ ನಮ್ಮ ಬಾರೆಕಂಟಿ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ, ಅಥವಾ ನಮ್ಮಲ್ಲಿ ಹಲವಾರು ರೈತರು ಬಳಕೆ ಮಾಡ್ತಾ ಇರ್ತಾರೆ. ಬಾರೆ ಗಿಡದ ಒಂದು ಕೊಂಬೆಯನ್ನ ಮೊದಲಿಗೆ ಶೇಂಗಾ ಹೊಲದಲ್ಲಿ ಸಾಲುಗಳ ಮೇಲೆ ಹಾರಿಸಿ